ಈ ಮಿಶ್ರ ತಳಿಗಳು ಇವುಗಳಿಗೆ ಒಂದು ಒಂದು ಕಂಫರ್ಟ್ ಜೋನ್, ಸುಲಲಿತವಾದಂಥ ಲವಲವಿಕೆಯಿಂದಿರ್ತಕ್ಕಂಥ ಒಂದು ಉಷ್ಣಾಂಶದ ಒಂದು ಇದೆ ಅಂದರೆ 0 to 22 degrees centigrade, 0 to 22 degrees centigrade ಇದು ಕಂಫರ್ಟ್ ಜೋನ್. ಕಂಫರ್ಟ್ ಜೋನ್ ಮಿಶ್ರ ತಳಿಗಳಿಗೆ ಉತ್ತಮ ಒಂದು ತೇವ ಶಾಖ, ಇದು ಉತ್ತಮ ಉಷ್ಣಾಂಶ ಇದು ಅವು ಲವಲವಿಕೆಯಿಂದ ಇರಲಿಕ್ಕೆ. ಅದೇ ರೀತಿ ನಾವು ದೇಸಿ ಹಸುಗಳನ್ನ ತಗೊಂಡ್ರೆ ಅವು ಸಹ 25% ಹಾಲಿನ ಉತ್ಪಾದನೆಯಲ್ಲಿ ಅವನು ಸಹ ಪಾತ್ರ ವಹಿಸ್ತವೆ. ಇನ್ನು 50% ಹಾಲು ಎಮ್ಮೆಗಳಿಂದ ಬರುತ್ತೆ, 2-3% ಕುರಿ ಮೇಕೆಗಳಿಂದ ಹಾಲು ಬರುತ್ತೆ. ಸೊ ಈಗ ಈ ಎಲ್ಲ ಓವರ್ಆಲ್ ಪಿಕ್ಚರ್ ನೋಡಿದಾಗ ನಮಗೆ ಮಿಶ್ರ ತಳಿ ಹಸುಗಳು 25% ಹಾಲನ್ನ ಜಾಸ್ತಿ ಕೊಡ್ತಾ ಇದಾವೆ. ಸೊ ಅವುಗಳಲ್ಲಿ ಈ ಉಷ್ಣಾಂಶ ಬಹಳನೇ ಪರಿಣಾಮ ಬೀರುತ್ತೆ. ಮಿಶ್ರ ತಳಿ ಹಸುಗಳ ಒಂದು ಹಾಲಿನ ಉತ್ಪಾದನೆಯಲ್ಲಿ ಬಹಳಷ್ಟು ಏರುಪೇರುಗಳು ಉಂಟಾಗುತ್ತೆ. ಯಾಕಂದ್ರೆ ದೇಹದ ಉಷ್ಣಾಂಶ 0 to 22 degrees centigrade ಒಳಗಿರಬೇಕು. ಆದ್ರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರಾಯಚೂರು ಭಾಗವನ್ನು ತಗೊಂಡಾಗ 35 ಜಾಸ್ತಿನೇ ಇರುತ್ತೆ, 35 ಜಾಸ್ತಿ ಇರುತ್ತೆ, 42 ಹೋಗುವಂತ ಸಾಧ್ಯತೆ ಇರುತ್ತೆ. ಈ ಒಂದು ಪ್ರಾಣಿಗಳಲ್ಲಿ ಮುಖ್ಯವಾಗಿ ಬೆವರು ಗ್ರಂಥಿಗಳ ಒಂದು ಸಂಖ್ಯೆ ಕಡಿಮೆ ಇರುತ್ತೆ, ಬೆವರು ಗ್ರಂಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ದೇಸಿ ಹಸುಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಬೆವರು ಗ್ರಂಥಿಗಳ ಸಂಖ್ಯೆ ಕಡಿಮೆ. ಆಮೇಲೆ ಇವು ನಮ್ಮ ಒಂದು ವಾತಾವರಣಕ್ಕೆ ಅಷ್ಟೊಂದು ಅಡಾಪ್ಟಬಿಲಿಟಿ ಅಂತ ನಾವೇನು ಹೇಳ್ತೀವಿ, ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ, ಸ್ಪೆಷಲಿ ಅದು ಬೇಸಿಗೆಯಲ್ಲಿ. ಸೊ ಆ ರೀತಿ ಆಗೋದ್ರಿಂದ ಏನಾಗುತ್ತೆ, ಹಾಲಿನ ಇಳುವರಿ ಇವುಗಳಲ್ಲಿ ಬಹಳ ಕಡಿಮೆ ಆಗುತ್ತೆ, ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಆಹಾರ ತಿಂತಕ್ಕಂಥ ಆಹಾರದ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇವೆರಡರ ಒಂದು ಇದರಿಂದ ಹಾಲಿನ ಪ್ರಮಾಣ ಸಂಪೂರ್ಣ ಕಡಿಮೆ ಆಗುತ್ತೆ. 10 liters ಕೊಡ್ತಕ್ಕಂಥ ಆಕಳ ಬರೀ 4 liters 5 liters ಹೌದು. ಆಮೇಲೆ ಹಾಲಿನ ಗುಣಮಟ್ಟನೂ ಕಡಿಮೆ ಆಗುತ್ತೆ, ಅದರಲ್ಲಿ ಬೆಣ್ಣೆ ಅಂಶ ಬರೋದಿಲ್ಲ. ಸೊ ಮೊಸರು ಮಜ್ಜಿಗೆ ಮಾಡಿದಾಗ ಅದ್ರ ಟೇಸ್ಟ್ ಬರೋದಿಲ್ಲ. ಸೊ ಇವೆಲ್ಲವೂ ಸಹ ಮಿಶ್ರತಳಿ ಹಸುಗಳಲ್ಲಿ ಆಗ್ತಕ್ಕಂಥ ಇದು. ಸೊ ಈ ಹಸುಗಳಲ್ಲಿ ನಾವು ಆಹಾರದ ಪ್ರಮಾಣವನ್ನ ಸರಿಯಾಗಿ ನಾವು ಅದನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಎಷ್ಟು ಆಹಾರ ತಿಂತಿತ್ತು ಅಷ್ಟೇ ತಿನ್ಬೇಕದು ತಿನ್ಬೇಕದು ಹೌದು. ಯಾಕಂದ್ರೆ ಇದು ಬೇಸಿಗೆ ಜಾಸ್ತಿ ಆದಂಗೆಲ್ಲ 10 hours ಮೇಲೆ ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಆ ದೇಹದ ಉಷ್ಣಾಂಶವನ್ನು ಹೊರಗೆ ಹಾಕ್ಬೇಕು ಅಂತಂದ್ರೆ ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ, ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ. ಉಸಿರಾಟದ ವೇಗ ಜಾಸ್ತಿ ಆದಾಗ ನಮಗೆ ಏನ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಆಮೇಲೆ ಹಸು ಅಷ್ಟೊಂದು ಲವಲವಿಕೆಯಿಂದ ಇರಲ್ಲ, ಹಾಗಾಗಿ ಅದರ ಒಂದು ಆಹಾರ ತಿಂತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇವುಗಳಿಗೇನು ಬೆಳಿಗ್ಗೆ 5-7-8 hours ಉಷ್ಣಾಂಶ ಕಡಿಮೆ ಇದ್ದಾಗ ಇವುಗಳಿಗೆ ಆದಷ್ಟು ಮೇವು ಹೆಚ್ಚಿನ ಮೇವನ್ನು ಕೊಡಬೇಕಾಗತ್ತೆ. ಆಮೇಲೆ ಉಷ್ಣಾಂಶ ಜಾಸ್ತಿ ಇದ್ದಾಗ 12 hours ಮೇಲೆ 4 hours ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅಂತದನ್ನ ಕೊಡಬೇಕಾಗತ್ತೆ, ಮೈ ಮೇಲೆ ನೀರು ಹೊಡಿಬೇಕಾಗತ್ತೆ. ಇವುಗಳನ್ನ ನೆರಳಲ್ಲಿ ಕಟ್ಟಬೇಕಾಗತ್ತೆ, ಬಿಸಿಲಿಗೆ ಬಿಡಬಾರದು, ಮರದ ನೆರಳು ನೆರಳಲ್ಲಿದ್ರೆ ಚೆನ್ನಾಗೆ. ಅಥವಾ ಶೆಡ್ ಅಲ್ಲಿ ಏನಾನ ಕಟ್ಟಿದ್ರೆ ಶೆಡ್ಡಿನ ಮೇಲೆ ನಾವು ಬಿಳಿ ಪೇಂಟ್ ಅನ್ನು ಹೊಡಿಬೇಕಾಗತ್ತೆ. ಉಷ್ಣಾಂಶವನ್ನ ಕಡಿಮೆ ಮಾಡಬೇಕು, ತಂಪಾಗಿರುವಾಗೆ ನೋಡಬೇಕು ರಾಸುಗಳು. ಹೌದೌದು, ಇದು ಬಹಳನೇ ಮುಖ್ಯ. ಇನ್ನ ಇಲ್ಲಿ ಏನಾದ್ರೂ ಹಸಿರು ಮೇವಿನ ಕೊರತೆ ಒಂದು ಕಾರಣ ಅಂತ ಹೇಳಿದ್ರೆ, ಹಸಿರು ಮೇವಿನ ಕೊರತೆ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ನೀರು ನೀರಾವರಿ ಹಸಿರು ಮೇವಿನ ಕೊರತೆನೂ ಉಂಟಾಗುತ್ತೆ. ಸೊ ಹಸಿರು ಮೇವಿನ ಕೊರತೆ ಉಂಟಾಗೋದನ್ನ ನೀಗಿಸ್ಬೇಕು ಅಂತಂದ್ರೆ ನಾವು ಮುಂಚೆನೆ ಮಳೆಗಾಲದಲ್ಲಿ ರೈತರು ಪ್ಲಾನ್ ಅನ್ನು ಹಾಕೊಂಡು ಹೆಚ್ಚಿನ ಹಸಿರು ಮೇವನ್ನ ಬೆಳೆದು ಹೆಚ್ಚಾಗಿರ್ತಕ್ಕಂತ ಹಸಿರು ಮೇವನ್ನ ರಸಮೇವಾಗಿ ಪರಿವರ್ತನೆ ಮಾಡ್ಕೋಬೇಕು. ಇದು ಬಹಳ ಸುಲಭವಾದಂತ ಟೆಕ್ನಿಕ್. ಈಗೆಲ್ಲ ಮೊದಲೆಲ್ಲ ಗುಂಡಿಗಳನ್ನ ತೆಗೆದು ಗುಂಡಿಗಳಲ್ಲಿ ಉಡ್ಬೇಕಾಗ್ತಿತ್ತು, ಈಗೆಲ್ಲ ರಸಮೇವನ ಚೀಲಗಳು ಬಂದಿದ್ದಾವೆ. ಈ ಪ್ರೈವೇಟ್ ಕಂಪನಿಗಳಲ್ಲಿ ಮತ್ತೆ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ, ಅದು ಸಬ್ಸಿಡಿ ಮೇಲೆ ಅದು ಮಾರಾಟ ಮಾಡ್ತಾ ಇದಾರೆ. ರಸಮೇವಿನ ಬ್ಯಾಗ್ ಗಳನ್ನು ತಗೊಂಡು ಇಲಾಖೆಯಲ್ಲಿ ಸಿಗುತ್ತೆ. ಆನ್ಲೈನ್ ಅಮೆಜಾನ್ ಅಂತ ಒಂದು ಕೆಲವು ಇದರಲ್ಲೂ ಸಹ ಆನ್ಲೈನ್ ಅಲ್ಲೂ ತಗೋಬಹುದು ಇವು ರಸಮೇವಿನ ಬ್ಯಾಗ್ ಗಳು. ಸೈಲೋ ಬ್ಯಾಗ್ಸ್ ಅಂದ್ರೆ ಎಲ್ಲಿ ಬೇಕಾದ್ರೂ ನಮಗೆ ಇವತ್ತು ಸಿಗಂತ ಒಂದು ಉದಾಹರಣೆಗಳಿದೆ. ಸೊ ಇದು 1 ton ಬ್ಯಾಗ್ ಬಂದ್ಬಿಟ್ಟು 1500 to 1800 ವರೆಗೂ ಇದರ ಕಾಸ್ಟ್ ಇದೆ, 1 ton ಸಾಮರ್ಥ್ಯದ ರಸಮೇವಿನ ಬ್ಯಾಗ್. ಸೊ ಇವು 1750 ವರೆಗೂ ಇದೆ. ಸೊ ಇಂಥ ಬ್ಯಾಗ್ಗಳನ್ನ ನಾವು ತಗೊಂಡು ಖರೀದಿ ಮಾಡಿ ಅಟ್ಲೀಸ್ಟ್ ನಮ್ಮಲ್ಲಿ ಎಷ್ಟು ಆಕಳುಗಳಿದ್ದಾವೆ, ಎಷ್ಟು ಮೇವು ಶಾರ್ಟೇಜ್ ಆಗ್ಬೋದು ಸಮ್ಮರಲ್ಲಿ ಬೇಸಿಗೆ ಕಾಲದಲ್ಲಿ, ಅಷ್ಟು ಮೇವನ್ನ ರಸಮೇವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮಾಡಿದ್ದೇ ಆದಲ್ಲಿ ರಸಮೇವಿನಿಂದ ಮತ್ತೆ ಸೇಮ್ ಹಾಲಿನ ಇಳುವರಿಯನ್ನು ನಾವು ಮೇಂಟೈನ್ ಮಾಡ್ಬೋದು. 10 liters, 8 liters ಕೊಡ್ತಾ ಇತ್ತಂದ್ರೆ ಸೇಮ್ 8 liters, 10 liters ಈವನ್ ಬೇಸಿಗೆಯಲ್ಲೂ ಸಹ ಉತ್ತಮ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಸಮರ್ಪಕವಾಗಿ ನಾವು ತಗೋಬಹುದು ಹಾಲನ್ನ. ಈಗ ರಸಮೇವು ಅಂತಂದ್ರೆ ಈಗ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮೇವು ಇರುತ್ತೆ ಚೆನ್ನಾಗಿ, ಆ ಒಂದು ಮೇವನ್ನ ಮಾಡಿದ್ಮೇಲೆ ರಸಮೇವು ಮಾಡಿದ್ಮೇಲೆ ಎಷ್ಟು ತಿಂಗಳವರೆಗೆ ಅದನ್ನ ರೈತರು ಹಾಕ್ಬೋದು, ಬೇಸಿಗೆಯಲ್ಲಿ 3-4 ಉಪಯೋಗ ಮಾಡಬಹುದು? ರಸಮೇವನ್ನ ನಾವು 21 days ಅದನ್ನ ಓಪನ್ ಮಾಡಂಗಿಲ್ಲ, ಮುಚ್ಚಬೇಕು, ಪ್ಯಾಕ್ ಮಾಡಿ ಗಾಳಿ ಹಾಡದಂಗೆ ಇಡಬೇಕು. ಸೊ ಇದನ್ನ 21 days ಆದ ನಂತರ 21 days ಯಾವಾಗ ಬೇಕಾದ್ರೂ ಬಳಸಬಹುದು. ಉದಾಹರಣೆಗಳು ನಾವು ಪುಸ್ತಕದಲ್ಲಿ ನೋಡಿದಾಗ 3-5 years ಶೇಖರಣೆ ಮಾಡಿರತಕ್ಕಂಥ ಉದಾಹರಣೆಗಳಿದ್ದಾವೆ. ಅಷ್ಟು ಲಾಂಗ್ ವರೆಗೂ ಇದನ್ನ ನಾವು ಇದು ಮಾಡ್ಕೋಬಹುದು. ಈಗ ರಸಮೇವ್ ಅಂತಂದ್ರೆ ಅದು ಒಂಥರ ವಾಸನೆ ಇರುತ್ತೆ. ಏನು ರಸಮೇವ್ನಲ್ಲಿ ಅದಕ್ಕೆ ಏನಾದರೂ ಪೌಷ್ಟಿಕರಣ ಮಾಡ್ಬೇಕು ಹಾಕ್ಬೇಕಂತ ಹಾಕುವಾಗ ಏನು ಹಸಿಮೇವನ ಚಾಪ್ ಕಟ್ಟರಿಂದ ಮಾಡಿ ಒಂದು ಬ್ಯಾಗಲ್ಲಿ ಅಥವಾ ತುಂಬಿಟ್ಟು ರಸಮೇವ್ ಮಾಡುವಾಗ ಏನೇನು ಉಪಚಾರ ಮಾಡ್ಬೇಕಾಗುತ್ತದೆ? ರಸಮೇವ್ ಮಾಡ್ಬೇಕಾದ್ರೆ ಅತಿ ಮುಖ್ಯವಾಗಿ ನಾವು ಹಸಿರುಮೇವನ್ನ ಒಂದಿಂಚು ಲೆವೆಲ್ ಅಲ್ಲಿ ಕಟ್ ಮಾಡ್ಕೋಬೇಕು. ಒಂದಿಂಚು ಉದ್ದದ ಲೆವೆಲ್ ಅಲ್ಲಿ ಕಟ್ ಮಾಡ್ಕೊಂಡು ಅಂದ್ರೆ ಮೇವು ಯಾವ್ದು ಹಸಿರು ಮೇವಿಗೆ ಬಳಸಬಹುದು? ಹಸಿರುಮೇವಿಗೆ ಸೂಕ್ತವಾದಂತ ಬೆಳೆಗಳಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇರತಕ್ಕಂತ ಬೆಳೆಗಳು, ಆಮೇಲೆ ಅವುಗಳಲ್ಲಿ ಎಲೆಗಳ ಒಂದು ಅಗಲ ಜಾಸ್ತಿ ಇರುತ್ತೆ, ಅವುಗಳಲ್ಲಿ ಕಾಂಡ ದಪ್ಪ ಇರುತ್ತೆ. ಅಂದ್ರೆ ಸೂಕ್ತವಾದ ಬೆಳೆ ಅಂತ ಅಂದ್ರೆ ನಾವು ಮೆಕ್ಕೆಜೋಳ ಅಂತ ಹೇಳಬಹುದು. ಮೆಕ್ಕೆಜೋಳ ರಸಿಮೇವ್ ಮಾಡ್ಲಿಕ್ಕೆ ರಸಿಮೇವ್ ಮಾಡ್ಲಿಕ್ಕೆ ನಂಬರ್ ಒನ್ ಬೆಳೆ ಅದು. ಅಂದ್ರೆ ಫುಲ್ ಪೂರ್ತಿ ಬಲ್ತಿರ್ಬೇಕು ಅದು ಎಲ್ಲ? ಇಲ್ಲ, ಅದು ಅರ್ಲಿ ಫ್ಲವರಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಹಾಲ್ಗಾಳಿನ ಸ್ಟೇಜು ಅಥವಾ ಹೂ ಬಿಟ್ಟಿರಬೇಕು, ಹೂ ಆಡುವ ಹಂತದಲ್ಲಿ ನಾವು ಅದನ್ನ ಕಟಾವು ಮಾಡಬೇಕು. ಹಾಲ್ಗಾಳಾಗಿರ್ತಾವಾಗ ಆ ಒಂದು ಹಂತದಲ್ಲಿ ಕಟಾವು ಮಾಡಿ ಅದನ್ನ ಈ ರಸಮೇವನ್ನು ತಯಾರು ಮಾಡಿದ್ದೆ ಆದ್ರೆ ಒಳ್ಳೆ ಉತ್ತಮವಾದಂತಹ ರಸಮೇವಾಗುತ್ತೆ. ಅದ್ರ ಜೊತೆಯಲ್ಲಿ ನಾವು ಈವನ್ ದ್ವಿದಳ ಧಾನ್ಯದ ಮೇವುಗಳನ್ನು ಸಹ ಶೇಕಡ 10-15% ವರೆಗೂ ಮಿಕ್ಸ್ ಮಾಡಬಹುದ್ರಿ. ಹಾಗಾದ್ರೆ ಏನಾಗುತ್ತೆ, ಇನ್ನೂ ರಸಮೇವನ ಗುಣಮಟ್ಟ ಜಾಸ್ತಿ ಆಗುತ್ತೆ. ಅದು ಒಂದಿಂಚ್ ಅಷ್ಟು ಕಟ್ ಮಾಡಿ ಅದನ್ನೆಲ್ಲ ಹೇಗೆ ಅದನ್ನ ಮತ್ತೇನು ಉಪಚಾರ ಮಾಡ್ಬೇಕು ಅದಕ್ಕೆಲ್ಲ? ರಸಮೇವ ಮಾಡ್ಬೇಕಾದ್ರೆ ಹಸಿರು ಮೇವನ್ನ ನಾವು ಕಟ್ ಮಾಡಿದಾದ್ಮೇಲೆ ನಾವು ಮಜ್ಜಿಗೆ ಒಂದು ಇದನ್ನ ಮಾಡ್ಕೋಬೇಕು. ಮಜ್ಜಿಗೆ ಮತ್ತು ಬೆಲ್ಲ, ಮಜ್ಜಿಗೆ ಬೆಲ್ಲದ ದ್ರಾವಣವನ್ನ ಎರಡು ಮಿಕ್ಸ್ ಮಾಡಿಕೊಂಡು ಪ್ರತಿ ಒಂದು ಅಡಿಗೆ 1 ಲೀಟರ್ ಅದನ್ನ ಚಿಮುಕಿಸ್ಬೇಕು. ಮೇಲೆಲ್ಲ ಒಂದಡಿ ಹಾಕಿದ ಮೇಲೆ ಮತ್ತೆ 1 ಲೀಟರ್ ಚಿಮುಕಿಸ್ಬೇಕು. ಮತ್ತೆ ಒಂದಡಿ ಹಾಕ್ಬೇಕು. ಮತ್ತೆ 1 ಲೀಟರ್ ಮಜ್ಜಿಗೆ ಮತ್ತು ಬೆಲ್ಲ. ನಾವು ಪ್ರಮಾಣಕ್ಕೆ ಬಂದಾಗ ಎಷ್ಟು ಪ್ರಮಾಣ ಅಂತ ಏನು ಅದು ನಿರ್ದಿಷ್ಟವಾಗಿ ಎಲ್ಲೂ ಬರೆದಿಲ್ಲ, ಎಲ್ಲೂ ಹೇಳಿಲ್ಲ. ಹಾಗಾಗಿ ನಾವು ಒಂದು ಅಡಿ ಇದಕ್ಕೆ ನಾವು ತಗೊಂಡಾಗ ಸುಮಾರು 50 ಕೆಜಿ ವರೆಗೂ ಮೇವು ಹಿಡಿಯುವಂತ ಸಂದರ್ಭ ಇರುತ್ತೆ. ಸೊ ಅದರಲ್ಲಿ ನಾವು 1 ಲೀಟರ್ ಮಜ್ಜಿಗೆ ಒಂದು 300-400 ಗ್ರಾಂ ಬೆಲ್ಲವನ್ನು ಮಿಶ್ರಣ ಮಾಡಿ ಅದರ ಒಂದು ಸೊಲ್ಯೂಷನ್ ದ್ರಾವಣವನ್ನು ಅದರ ಮೇಲೆ ಚಿಮುಕಿಸ್ತಾ ಚೆನ್ನಾಗಿ ಅದನ್ನ ಒತ್ತಡ ತುಳಿಬೇಕು. ಅದನ್ನ ಗಾಳಿ ಆಡದಂಗೆ, ಗಾಳಿ ಒಳಗಡೆ ಪ್ಯಾಕ್ ಆಗಬಾರದು, ಇರಬಾರದು. ಸೊ ಅದನ್ನ ಆ ತರ ಪ್ಯಾಕಿಂಗ್ ಮಾಡಿಕೊಂಡು ಒಂದೊಂದು ಲೇಯರ್ ಮಾಡಿಕೊಂಡು ಕಂಪ್ಲೀಟ್ ಆದ್ಮೇಲೆ ಮೇಲೆ ಹುಲ್ಲಿಂದ ಒಣ ಹುಲ್ಲಿಂದ ಮುಚ್ಚಿ ಅದ್ರ ಮೇಲೆ ಸಗಣಿಯನ್ನ ಸಾರಿಸಬೇಕು. ಸಗಣಿಯನ್ನ ಸಾರಿಸಿ ಒಟ್ಟ ಗಾಳಿ ಆಡಬಾರದು, ಗಾಳಿ ಆಡಬಾರದು, ಎಲ್ಲೂ ಗಾಳಿ ಆಡಬಾರದು, ಒಳಗಡೆನೂ ಗಾಳಿ ಇರಬಾರದು. ಏರ್ ಟೈಟ್ ಆಗಿ ಅದನ್ನ ತುಳಿದು ಪ್ಯಾಕ್ ಮಾಡಬೇಕು. ಸೊ ಇದು ಏನಂದ್ರೆ ಒಂದು ಆಕ್ಸಿಜನ್ ಅಲ್ಲಿ ಇರಬಾರದು ಅನ್ನೋ ಒಂದು ಉದ್ದೇಶಕ್ಕೆ. ಯಾಕಂದ್ರೆ ನಾವು ಗಾಳಿಯಲ್ಲಿ ಸಿಗದ ಹಾಗೆ ಮಾಡಿದಾಗ ಹಸಿರು ಮೇವಿನಲ್ಲಿ ಇರ್ತಕ್ಕಂಥ ಕಿಣ್ವಗಳು ಅವು ಏನಾಗ್ತದೆ, ಕೆಲಸ ಮಾಡದಂಗೆ ಆಗ್ತವೆ. ಕಿಣ್ವಗಳು ನಿಸ್ತೇಜವಾಗ್ತವೆ, ವರ್ಕ್ ಮಾಡೋದಿಲ್ಲ. ಸೊ ಹಾಗಾಗಿ ಮೇವು ಹಾಳಾಗೋದಿಲ್ಲ. ಆಮೇಲೆ ಅಲ್ಲಿ ನಾವು ಶುಗರ್ ಇರೋದ್ರಿಂದ ಲ್ಯಾಕ್ಟಿಕ್ ಆಸಿಡ್ ಅನ್ನೋ ಒಂದು ಆಮ್ಲ ಉತ್ಪಾದನೆ ಆಗುತ್ತೆ. ಈ ಆಮ್ಲ ಏನಾಗುತ್ತೆ, ಬ್ಯಾಕ್ಟೀರಿಯಾ ಬೆಳೆದಂಗೆ ಕಾಪಾಡುತ್ತೆ. ಸೊ ಇದು ಒಂದು ಇದು ಅದರಲ್ಲಿರ್ತಕ್ಕಂಥ ಟೆಕ್ನಾಲಜಿ. ಈ ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿ ಆಗೋದ್ರಿಂದ ಈ ಲ್ಯಾಕ್ಟಿಕ್ ಆಸಿಡ್ ಅದನ್ನ ಕೆಡದಂಗೆ ನೋಡ್ಕೊಳುತ್ತೆ ಮೇವನ್ನ. ಬಟ್ ಗಾಳಿ ಆಡದಂಗೆ ಇಟ್ಕೋಬೇಕು. ಎಷ್ಟು ದಿವಸ ಆದ್ಮೇಲೆ ಅದನ್ನ ಪ್ರಾರಂಭ ಮಾಡಿಸ್ಲಿಕ್ಕೆ? ಅದನ್ನ 21 ದಿನಗಳ ನಂತರ ಯಾವಾಗ ಬೇಕಾದ್ರೂ ಓಪನ್ ಮಾಡಿ ಬಳಸಬಹುದು. ಈಗ 1 ಟನ್ ಹಿಡಿತಕ್ಕಂಥ ಚೀಲ ಅಂತಂದಿರ್ತಾವ, 1 ಟನ್ ಹಿಡಿತದ? ಹೌದೌದು. ಅದು ಒಮ್ಮೆ ತಿನ್ನಿಸ್ಲಿಕ್ಕೆ ಆಗೋದಿಲ್ಲ, ಅದನ್ನ ಹಂತ ತಗೋಬೇಕಾಗತ್ತೆ. ಮತ್ತೆ ಏರ್ ಟೈಟ್ ಮಾಡಿ ಇಡಬೇಕಾ? ಒಮ್ಮೆ ಓಪನ್ ಮಾಡಿದ್ಮೇಲೆ ಹೇಗೆ? ಒಮ್ಮೆ ಓಪನ್ ಮಾಡಿದ್ಮೇಲೆ ಆದಷ್ಟು ಬೇಗ ಬಳಸಬೇಕು ಅದನ್ನ. ಬೇಗ ಬಳಸಬೇಕು. ಪ್ರತಿ ಅದರ ಹಸುವಿಗೆ ಪ್ರಾರಂಭಿಕ ಹಂತದಲ್ಲಿ 10 ಕೆಜಿಯಿಂದ ಸ್ಟಾರ್ಟ್ ಮಾಡಬೇಕು. ಓಹೋ, 10 ಕೆಜಿಯಿಂದ ಸ್ಟಾರ್ಟ್ ಮಾಡಬೇಕು. ಅದು ಅಭ್ಯಾಸ ಆದ್ಮೇಲೆ, ರೂಢಿ ಆದ್ಮೇಲೆ 20 ಕೆಜಿ ವರೆಗೂ ತಿನ್ನಿಸಬಹುದು. ದಿವಸ 20 ಕೆಜಿ ಒಂದೊಂದು ರಾಸಿಗೆ ತಿನ್ನಿಸಬಹುದು. ಸೊ ಆ ರೀತಿ ನಮ್ಮಲ್ಲಿ ಎಷ್ಟು ರಾಸುಗಳಿದಾವೆ, ಸೊ ಎಷ್ಟು ಬೇಕಾಗುತ್ತೆ ಡೈಲಿ, ಆ ಒಂದು ಅಂದಾಜು ಇಟ್ಕೊಂಡು ಆ ಬ್ಯಾಗ್ ಅಲ್ಲಿ ಆ ತರ ನಾವು ಪ್ಲಾನ್ ಮಾಡ್ಕೊಂಡ್ಮೇಲೆ ಅದನ್ನ ಎಷ್ಟು ದಿವಸವರೆಗೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ದಿವಸ ಓಪನ್ ಮಾಡಿದ್ಮೇಲೆ ಆದಷ್ಟು 2-3 ದಿನದಲ್ಲಿ ಬಳಸಬೇಕು. ಖಾಲಿ ಮಾಡಬೇಕು. 1-2 ದಿನ ಇರ್ತಕ್ಕಂಥವ್ರು ಈ ತರ ಸೈಲೋ ಬ್ಯಾಗ್ ಎಲ್ಲ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಅವ್ರಿಗೆ 100 ಕೆಜಿ, 200 ಕೆಜಿ, 500 ಕೆಜಿ ಬ್ಯಾಗ್ಗಳು ಕೂಡ ಲಭ್ಯ ಇದಾವೆ. ಸಪೋಸ್ ಈಗ ರೈತರು ಬಹಳಷ್ಟು ದಿನವರೆಗೆ ಅದನ್ನ ತಿನ್ನಿಸಿದ್ರೆ ಏನಾಗುತ್ತೆ? ಯಾವುದೇ ತೊಂದರೆ ಇಲ್ಲ. ರಸಮೇವು ಈಕ್ವಲ್ ಆಗಿ ಹಸಿರುಮೇವಿನ ತರನೇ ಈಗ ಉಳಿತು ಓಪನ್ ಮಾಡಿರ್ತಾರೆ, 7-8 ದಿನ ಇರ್ತವೆ, 15 ದಿವಸ ಆಗತ್ತ ಅದು. ಹಿಂಗ 15 ದಿವಸ ಉಳಿದಾಗ ಏನಾಗುತ್ತೆ, ಅದು ಕೆಡಕ್ ಶುರುವಾಗುತ್ತೆ. ಯಾಕಂದ್ರೆ ಈ ಲ್ಯಾಕ್ಟಿಕ್ ಆಸಿಡ್ ಪ್ರಮಾಣ ಕಡಿಮೆ ಆಗ್ತಾ ಆಗ್ತಾ ಮೇವು ವಾಸನೆ ಬರೋದಕ್ಕೆ ಶುರುವಾಗುತ್ತೆ, ವಾಸನೆ ಬರುತ್ತೆ. ಸೊ ಹಾಗಾಗಿ ಇದನ್ನ ಆದಷ್ಟು ಬೇಗ 4-5 ದಿನದೊಳಗಡೆ ಬಳಸಿದ್ರೆ ಬಹಳ ಉತ್ತಮ. 5 ದಿನಕ್ಕಿಂತ ಹೆಚ್ಚಾಯ್ತು ಅಂತಂದ್ರೆ ಅದು ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಮೊದಲು ಅಭ್ಯಾಸ ಆಗಬೇಕು ದನಗಳು. ಅಭ್ಯಾಸ ಆದ್ಮೇಲೆ 20 ಕೆಜಿ ವರೆಗೂ ತಿಂತವೆ, ಹಾಲಿನ ಇಳುವರಿನೂ ಒಳ್ಳೆ ಚೆನ್ನಾಗೇ ಇರುತ್ತೆ, ಚೆನ್ನಾಗಿ ಬರುತ್ತೆ. ರಸಮೇವು ಇದು ಹಸಿರು ಮೇವು ಅಂತಂದ ಲೆಕ್ಕ ಇದಕ್ಕೆ. ಆ ಒಂದು ಇದರಲ್ಲಿ ಹಾಲಿನ ಉತ್ಪಾದನೆ ಚೆನ್ನಾಗಿ ಮಾಡಬಹುದು. ಅಂದ್ರೆ ಬೇಸಿಗೆಯಲ್ಲಿ ರೈತ ಬಾಂಧವರು ಹಾಲಿನ ಇಳುವರಿಗಾಗಿ ರಸಮೇವ್ ತಯಾರಿಸೋದು ಬಹಳ ಉತ್ತಮ. ಅಂದ್ರೆ ಈಗ ಚಳಿಗಾಲದಲ್ಲಿ ಏನು ಮೇವು ಇತ್ತು, ಸ್ಟಾಕ್ ಇತ್ತು ಅಂದ್ರೆ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಅವ್ರು ಆರಾಮ ಏಪ್ರಿಲ್ ಮೇ ದಲ್ಲಿ 2 ತಿಂಗಳು ಅದನ್ನು ಚೆನ್ನಾಗಿ ಮೇಯಿಸ್ಕೋಬಹುದು. 2 ತಿಂಗಳು ರಸಮೇವನ್ನು ಮಾಡ್ಕೋಬೇಕು. ಇದು ಒಂದು ಬಹಳ ಮುಖ್ಯ. 2ನೇದಾಗಿ ಅವುಗಳ ದೇಹದ ಉಷ್ಣಾಂಶ ಜಾಸ್ತಿ ಆಗದಂಗೆ ಕಾಪಾಡಬೇಕು. ಅದಕ್ಕೆ ಏನು ಮಾಡ್ಬೇಕಾಗ್ತೀರಿ? ದೇಹದ ಉಷ್ಣಾಂಶ ಜಾಸ್ತಿ ಆಗದಂಗೆ ಕಾಪಾಡಬೇಕು ಅಂತಂದರೆ ಆದಷ್ಟು ಅವುಗಳನ್ನು ನೆರಳಲ್ಲಿಡಬೇಕು. ಬಿಸಿಲು ಟೈಮಲ್ಲಿ ನೀರು ಹೊಡಿಬೇಕಾಗುತ್ತೆ ಮೈ ಮೇಲೆ, ಅವುಗಳ ಉಷ್ಣಾಂಶ ಕಡಿಮೆ ಮಾಡೋದಕ್ಕೆ ಮೈ ತೊಳಿಬೇಕು, ತೊಳಿಬೇಕಾಗುತ್ತೆ. ಸಾಮಾನ್ಯವಾಗಿ 37.8 39 ಅದರದ ಒಂದು ಉಷ್ಣಾಂಶ ಇರುತ್ತೆ. ಸೊ ದೇಹದ ಉಷ್ಣಾಂಶ, ಅದೇ ಉಷ್ಣಾಂಶವನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ನೆರಳನ್ನು ಕೊಡೋದು, ನೀರನ್ನು ಸ್ಪ್ರೇ ಮಾಡ್ತಕ್ಕಂಥದ್ದು, ನೆರಳಲ್ಲಿ ಕಟ್ಟಂಥದ್ದು, ಅಥವಾ ಶೆಡ್ಡಿಗೆ ವೈಟ್ ಪೇಂಟ್ ಹಾಕ್ತಕ್ಕಂಥದ್ದು, ಶೆಡ್ಡಿನ ಮೇಲೆ ತೆಂಗಿನ ಗರಿಗಳನ್ನು ಹಾಸ್ತಕ್ಕಂಥದ್ದು, ಶೆಡ್ಡಿನ ಮೇಲೆ ಈಗ ಸ್ಪ್ರಿಂಕ್ಲರ್ಸ್ ಬಂದಿದೆ, ಶೆಡ್ಡಿನ ಮೇಲೆ ಹಾಕ್ತಾರೆ ಸ್ಪ್ರಿಂಕ್ಲರ್ಸ್. ಅಲ್ಲ, ಈಗ ದೊಡ್ಡ ದೊಡ್ಡ ಡೈರಿಗಳಲ್ಲೆಲ್ಲ ಏನಾದರೂ ಟೆಂಪರೇಚರನ್ನು ಮೇಂಟೈನ್ ಮಾಡಲಿಕ್ಕೆ ಏನಾದರೂ ಸಾಧನಗಳನ್ನ ಇಟ್ಕೋಬೋದಾ? ಹೇಗೆ ಈಗ ದೊಡ್ಡ ಡೈರಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಹವಾನಿಯಂತ್ರಿತ ಆಕಳುಗಳು ಇರ್ತವೆ, ದೊಡ್ಡ ಒಂದು ಶೆಡ್ ಇರುತ್ತೆ. ಈಗ ನಮ್ಮ ಒಂದು ಇಂಡಿಯನ್ ಕಂಡೀಷನ್ಸ್ ಅನ್ನ ನಾವು ನೋಡಿದಾಗ, ಭಾರತದ ಒಂದು ಇದನ್ನ ನೋಡಿದಾಗ, ನಾವು ಆಲ್ಮೋಸ್ಟ್ ಎಲ್ಲ ಡೈರಿಗಳಲ್ಲೂ ಸಹ ವೈಟ್ ಪೇಂಟ್ ಹೊಡಿತಾರೆ. ಇದು ಬಹಳ ಎಕನಾಮಿಕ್ ಸುಲಭವಾಗಿ ಮಾಡ್ತಕ್ಕಂಥದ್ದು, ಕಡಿಮೆ ಖರ್ಚಿನಲ್ಲೇ ಒಳ್ಳೆ ಇದನ್ನ ಮಾಡ್ತಕ್ಕಂಥ, ಯಾಕಂದ್ರೆ ಮೇಲ್ಗಡೆ ಚಾವಣಿ ಮೇಲೆ ಚತ್ತಿಗೆ ಬಿಳಿ ಬಣ್ಣ ಹೊಡಿತಾರೆ, ಅದರಿಂದ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ಅಬ್ಸರ್ವ್ ಆಗಲ್ಲ. ಆಮೇಲೆ ಗರಿಗಳನ್ನ ಹಾಕ್ತಾರೆ, ಒಣಗಿರ್ತಕ್ಕಂಥ ತೆಂಗಿನ ಗರಿಗಳನ್ನ ಶೀಟ್ ಮೇಲೆ ಹಾಕ್ತಾರೆ. ಇದರಿಂದಲೂ ಸಹ ನೇರವಾಗಿ ಆ ಶೀಟ್ಗೆ ಸೂರ್ಯನ ಕಿರಣಗಳು ತಾಗೋದಿಲ್ಲ, ಹಾಗೂ ಮತ್ತೆ ಈಟ್ ಆಗಲ್ಲ ಗರಿಗಳು. ಆಮೇಲೆ ಅವು ತಂಪಾಗಿರಲಿ ಅಂತಂದೇಳಿ ಮೇಲೆ ಸ್ಪ್ರಿಂಕ್ಲರ್ಸ್ ಅಳವಡಿಸ್ತಾ ಇದಾರೆ. ಮೊದಲೆಲ್ಲ ಒಳಗಡೆ ಹಾಕ್ತಾ ಇದ್ರು ಸ್ಪ್ರಿಂಕ್ಲರ್ಸು, ಫಾಗರ್ಸು, ಇವೆಲ್ಲ ಈಗ ಶೆಡ್ಡಿನ ಮೇಲೆ ಹಾಕ್ತಾ ಇದಾರೆ. ಯಾಕಂದ್ರೆ ಈ ಸ್ಪ್ರಿಂಕ್ಲರ್ಸು ನೇರವಾಗಿ ದನಗಳ ಮೇಲೆ ಬಿದ್ದರೆ ಅಲ್ಲಿ ಏನಾಗುತ್ತೆ, ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ನಮಗೆ ಬೇಸಿಗೆಯಲ್ಲಿ 20-25 ಡಿಗ್ರಿವರೆಗೂ ನಮಗೆ ಹ್ಯುಮಿಡಿಟಿ ಇರುತ್ತೆ. ನಾವು ಅದನ್ನೇ ಒಳಗಡೆ ಫಾಗರ್ಸನ್ನು ಅಳವಡಿಸಿದಾಗ ಹ್ಯುಮಿಡಿಟಿ ಲೆವೆಲ್ಸು 40-45% ವರೆಗೂ ಹೋಗುತ್ತೆ. ಸೊ ಈ ಒಂದು ಇದರಲ್ಲಿ ಚರ್ಮ ರೋಗಗಳು ಸಹ ಜಾಸ್ತಿ ಆಗಂತ ಸಂದರ್ಭ ಇರುತ್ತೆ. ಹಾಗಾಗಿ ಈಗ ಹೊಸ ಸಂಶೋಧನೆಗಳ ಪ್ರಕಾರ ಚೆತ್ತಿನ ಮೇಲೆ ಈ ಫಾಗರ್ಸ್ ಅನ್ನು ಅಳವಡಿಸಿ ಚೆತ್ತನ್ನ ತಂಪಾಗಿಡುವಂತ ಒಂದು ಉದ್ದೇಶ ಇದರದ್ದು. ಈಗ ಕುಡಿಯುವ ನೀರಿನ ಲಭ್ಯತೆನೂ ಅಷ್ಟೇ ಮುಖ್ಯನ. ಹೇಗೆ ಕುಡಿಯುವ ನೀರು, ರಾಸುಗಳು ಬಹಳಷ್ಟು ನೀರು ಕುಡಿತವೆ, ಮೇವು ತಿನ್ನೋದಿಲ್ಲ ಅಂತ ಹೇಳಿರ್ತಾವೆ. ನೀರನ್ನ ಕಡಿಮೆ ಕುಡಿಸಿದ್ರೆ ಈಗ ಒಮ್ಮೆ ಏನ್ ಮಾಡ್ತಾರೆ, ಮುಂಜಾನೆ ಕುಡಿಸ್ಬಿಡ್ತಾರೆ, ಸಾಯಂಕಾಲ ಕುಡಿಸ್ತಾರೆ 2 ಹೊತ್ತು, ಮಧ್ಯದಲ್ಲಿ ನೀರೇ ಕುಡಿಸೋದಿಲ್ಲ ರಾಸುಗಳಿಗೆ. ಇಲ್ಲಿ ಹೇಗೆ ಮೇಂಟೈನ್ ಮಾಡ್ಬೇಕು? ನೀರು ಕುಡಿಸೋದು ಒಂದು ಕಾರಣದಿಂದ ಹಾಲಿನ ಇಳುವರಿ ಕಡಿಮೆ ಆಗ್ಬೋದು. ಹೌದೌದು, ನೀರು ಬಹಳನೇ ಮುಖ್ಯ. ಎಲ್ಲ ಪೌಷ್ಟಿಕಾಂಶಗಳಲ್ಲಿ ನೀರು ಒಂದು ಪೌಷ್ಟಿಕಾಂಶ ಅಂತ ಹೇಳ್ತೀವಿ. ಸೊ ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ 3-4 ಲೀಟರ್ ನೀರು ಬೇಕು. ನಮ್ಗೆಲ್ಲ ತಿಳಿದಿರೋ ಹಾಗೆ ಹಾಲಿನಲ್ಲಿ 87% ನೀರಿರುತ್ತೆ, 13% ಅಷ್ಟೇ SNF ಮತ್ತು ಫ್ಯಾಟ್, ಬೆಣ್ಣೆ ಮತ್ತು ಜಿಡ್ಡುರಹಿತ ಪದಾರ್ಥಗಳು ಅಂತ ಹೇಳ್ತೀವಿ ನಾವು. ಜಿಡ್ಡು, ಬೆಣ್ಣೆ ಮತ್ತು ಜಿಡ್ಡುರಹಿತ ಪದಾರ್ಥಗಳು, ಇವೆರಡು 13% ಅಷ್ಟೇ ಇರುತ್ತೆ, ಉಳಿದಿದ್ದು 87% ನೀರೇ ಇರುತ್ತೆ ಅದರಲ್ಲಿ. ಸೊ ಈ ರೀತಿಯಾದ ಒಂದು ವ್ಯವಸ್ಥೆ ಇದ್ದಾಗ ನೀರು ಕುಡಿಸೋದು ಬಹಳನೇ ಮುಖ್ಯ. ಸಾಮಾನ್ಯವಾಗಿ ಒಂದು ವಯಸ್ಕ ದನ ಅಂತ ಅಂದ್ರೆ, ಒಂದು 400 ಕೆಜಿ ತೂಕ ಇರತಕ್ಕಂಥ ದನ ಪ್ರತಿನಿತ್ಯ 60 ಲೀಟರ್ ನೀರು ಬೇಕಾಗುತ್ತೆ. 60 ಲೀಟರ್ ನೀರು ಬೇಕಾಗುತ್ತೆ. ಅದೇ ಒಂದು ಕೂಡ ನಾವು 12 ಲೀಟರ್ ಅಂತ ಹೇಳಿದ್ರೆ 5 ನೀರು ಸಾಮಾನ್ಯವಾಗಿ ಬೇಕು. ಅದೇ ಈ ಬೇಸಿಗೆಯಲ್ಲಿ ಈ ಒಂದು ಪ್ರಮಾಣ 80 ಲೀಟರ್ ವರೆಗೂ ಹೋಗುತ್ತೆ. ಸೊ ನೀರನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ನೀರು ಅಂದ್ರೆ ಪ್ರತಿನಿತ್ಯ ಒಂದು 4 ಸಾರಿ ನೀರು ಕುಡಿಸೋದು ಒಳ್ಳೇದು, ಬಹಳ ಒಳ್ಳೇದು. ಎಷ್ಟು ಸಾರಿ ಕುಡಿಸ್ತೀರ ಅಷ್ಟು ಹೆಚ್ಚು ಒಳ್ಳೇದು. ಹಾಲಿನ ಇಳುವರಿ ಕಡಿಮೆ ಆಗ್ಲಿಕ್ಕೆ ರಾಸುಗಳಿಗೆ ಯಾವತ್ತು ನೀರು ಪಕ್ಕದಲ್ಲಿ ಅವಕ್ಕೆ ದೊರೆಯುವ ಹಾಗೆ ಇರಬೇಕು. ದೊರೆಯುವಾಗಿದ್ರೆ ತಮ್ಮಷ್ಟು ತಾವೇ ಕುಡಿತವೆ. ಹೌದು, ಆ ವ್ಯವಸ್ಥೆ ಮಾಡ್ಕೋಬೇಕು. ಪಕ್ಕದಲ್ಲೇ ಮೇವು ಮತ್ತು ನೀರು ಎರಡೂ ಇರತಕ್ಕಂಥ ಒಂದು ವ್ಯವಸ್ಥೆ ಇದ್ರೆ ಈ ಒಂದು ಬೇಸಿಗೆ ನಿರ್ವಹಣೆಯನ್ನ, ದನಗಳ ನಿರ್ವಹಣೆಯನ್ನು ಬಹಳ ಸುಲಭವಾಗಿ ನಿರ್ವಹಿಸಬಹುದು. ಆಮೇಲೆ ಇವುಗಳು ತಿಂತಕ್ಕಂಥ ಒಂದು ಆಹಾರ, ಪಶು ಆಹಾರ ಅಂತ ನಾವೇನು ಹೇಳ್ತೀವಿ, ಅಥವಾ ಸಮತೋಲನ ಪಶು ಆಹಾರ ಅಂತ, ಇದು ಸಹ ಬಹಳ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಾವು ಸ್ವಲ್ಪ ಎಣ್ಣೆಯ ಅಂಶವನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ಕಡಿಮೆ ತಿಂತವೆ, ಸಮ್ಮರಲ್ಲಿ ಬಿಸಿಲಿನ ಬೇಗೆ ಜಾಸ್ತಿ ಇರೋದ್ರಿಂದ ಅವುಗಳ ಒಂದು ಆಹಾರ ತಗೊಳ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಆ ಪ್ರಮಾಣ ಎಷ್ಟೇ ಕಡಿಮೆ ಆದರೂ ಸಹ ಅಷ್ಟು ಎನರ್ಜಿ ಆ ಹಸುಗಳಿಗೆ ಸಿಗೋಂಗೆ ನಾವು ನೋಡ್ಕೋಬೇಕು. ಏನು ಮಾಡಬೇಕು ಅಂತಂದರೆ, ನಾವು ಮಾಡ್ತಕ್ಕಂಥ ಅಡುಗೆ ಎಣ್ಣೆ ಪ್ರತಿ 400 ಕೆಜಿ ತೂಕಕ್ಕೆ ಸುಮಾರು 200 ml ವರೆಗೂ ನಾವು ಅಡುಗೆ ಎಣ್ಣೆನ ಈ ಪಶು ಆಹಾರದಲ್ಲಿ ಮಿಶ್ರಣ ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ಮಿಶ್ರಣ ಮಾಡಿ ಕೊಡಬೇಕು. ಕೊಡೋದ್ರಿಂದ ಏನಾಗುತ್ತೆ, ಎನರ್ಜಿ ಕಂಟೆಂಟ್ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ ಆಹಾರದಲ್ಲಿ. ಸೊ ಇದು ಸಹ ಹಾಲಿನ ಇಳುವರಿ ಮೇಂಟೈನ್ ಮಾಡಲಿಕ್ಕೆ ಇದು ಒಂದು ಉಪಾಯ. ಎಲ್ಲ ರೈತರು ಈಗಿನ ಕಾಲದಲ್ಲಿ ಮಾಡ್ತಾ ಇದಾರೆ. ಈಗ ಇವನ್ನ ನಮ್ಮ ಡೈರಿಯಲ್ಲಿ ಸಹ ನಾವು ಸಮ್ಮರಲ್ಲಿ, ಸಮ್ಮರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಣ್ಣೆಯನ್ನು ಹಾಕ್ತಿವಿ. ಎಣ್ಣೆ ಅಂದ್ರೆ ಎಷ್ಟು ಒಂದು, ಅದು ಕುಕಿಂಗ್ ಆಯಿಲ್, ಕುಕಿಂಗ್ ಆಯಿಲ್ ಅದನ್ನ ಸಾಮಾನ್ಯವಾಗಿ 5 ಲೀಟರ್ ಒಳಗಡೆ ಕೊಡ್ತಾ ಇದ್ರೆ 100 ml ಹಾಕ್ತಿವಿ. 10 ಲೀಟರ್ ವರೆಗೂ ಕೊಡ್ತಕ್ಕಂಥ ಹಸುಗಳಿಗೆ 200 ml ವರೆಗೂ ನಾವು ಪಶು ಆಹಾರದಲ್ಲಿ ಮಿಕ್ಸ್ ಮಾಡಿ ತಿನ್ಸೋದು.